ಈಗ ನಮ್ಮನೆಯೊಳಗೆ ನಮ್ಮವಂಗೆ ಆಗ್ಲೇ ಕರ್ ತೋರ್ಸೋತಿ ನಂಬಿದ್ರು. ಓಹೋ ಹಂಗೆ. ಇಲ್ಲ ಅಂದಿದ್ರೆ ನೀನೆಲ್ಲ ಹೊರಗಡೆ ತಿರ್ಗಕ್ ಹೋಗಿ ಬ್ಯಾಣಗಿಣ ಹೊಡೆದಿರ್ಬೇಕು, ಇಲ್ಲ ಕಡ್ಜ ಗಜ್ಜ ಕಚ್ಚಿರ್ಬೇಕು ಅನ್ನೋರು. ನೋಡು ನೀನು ನಂಬ್ತಾ ಇಲ್ಲ. ಅಲ್ಲ ನನಗೆ ನಂಬಿಕೆ ಯಾಕೆ ಬರಲಿಲ್ಲ ಅಂತ ಅಂದ್ರೆ, ಅಷ್ಟು ಈಸಿಯಾಗಿ ನೀನ್ ಕೆಲಸ ಮಾಡೋದಲ್ವ ಹೇಳಿದ್ದಲ್ಲನು, ಅದಕ್ಕೇನಾದ್ರು ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಏನಾದ್ರೂ ದೊಡ್ಡಗಿಂಡ ತಗೊಂಡ್ಬಿಟ್ರ ಅಂತ ಹೇಳ್ಬಿಟ್ಟು. ಅಲ್ಲ ನಿಂಗೆ ಅನುಮಾನ ಪಡೋದು ಸಹಜ, ಏನು ಮಾಡಂಗಿಲ್ಲ. ನಮ್ಮನೆಯೊಳ ಹಂಗೆ ಮಾತಾಡ್ತಾ ಸುಮಕಂಗೆ ಹೇಳಿದ್ಲು, ಬೇಕಾದ್ರೆ ನೀನು ಸುಮಕನ್ ಹತ್ರ ಬೇಕಾದ್ರೆ ನಿಂಗೆ ಹೇಳ್ತೀನಿ, ಅಷ್ಟೊಂದು ನಂಬಿಕೆ ಇಲ್ಲ ಅಂತಂದ್ರೆ. ನೋಡು ಸುಮಕ ಅಂದ ತಕ್ಷಣ ಸುಮಕನೆ ಬಂದ್ಲು. ಸುಮಕ್ ಬಂದ್ಬಿಟ್ಲಲ್ಲ, ಏನ್ ಸುಮಕ ಕಾಣದಿಲ್ಲ. ನೀವ್ ಹೆಂಗಿದ್ದೀರಾ? ನೋಡಕ್ಕ ಹಿಂಗಿದೀವಿ. ನೋಡು ನೀನು ಗೌರಿ ಹಬ್ಬ ಬಹಳ ಜೋರಾಗಿ ಮಾಡಿದ್ಯಾ, ಕಣ್ಣು ಹಿಂಗ್ ಉದ್ಕೊಂಡ್ಬಿಟ್ಟದೆ. ಅದೇ ಅಕ್ಕ ಹೇಳ್ತು ಹಿಂಗೆ ನಮ್ ಮನೆಯವ್ರಿಗೆ ಕಣ್ಗೇನೋ ಬಿದ್ಬಿಟ್ಟು ಹುಳ ಹಿಂಗ ಆಗ್ಬಿಟ್ಟಿದೆ ಅಂತ. ಇಲ್ಲ ಅದೇನೋ ಮನೆ ಕೆಲಸ ಮಾಡ್ಕೊಡಕ್ ಸಹಾಯ ಮಾಡ್ತಿತ್ತಂತೆ ಅಣ್ಣ, ಕಣ್ಗೇನೋ ಬಿದ್ಬಿಡ್ತಂತ. ಇಷ್ಟಪ್ಪ ಒಳ್ಳೆ ಬ್ಯಾಣಕ್ಕೆ ಈಗಲಾರ ನಂಬಿಕೆ ಬರ್ತಾ ಇಲ್ವಾ? ಇರ್ಬೋದು ಬಿಡಪ್ಪ, ನಂಬೇಕಾಯ್ತದ. ಒಂದೊಂದ್ಸರಿ ಮಾತುಗಳು ಇನ್ನೇನೋ ಮಾಡಕ್ಕಾಗುದಿಲ್ಲ. ಅಣ್ಣ ಸಹಾಯ ಮಾಡೋದ್ ಕೇಳಿ ನಂಗೆ ನಿಜಕ್ಕೂ ಖುಷಿ ಆಯ್ತು. ಮೊದ್ಲೆಲ್ಲ ಮಾಡ್ತಿರ್ಲಿಲ್ಲ, ಈಗ ಒಗ್ಗಿಸ್ಕೊಂಡವ್ರೆ. ಅಲ್ಲ ಈಗ ನೋಡ್ರಪ್ಪ, ಸಹಾಯ ಮಾಡೋದು ತಪ್ಪು, ಸಹಾಯ ಮಾಡದೇ ಇರೋದು ತಪ್ಪು, ಹಂಗಾಗ್ಬಿಡ್ತೀಗ. ಇಲ್ಲ ಇಲ್ಲ, ಸಹಾಯ ಮಾಡೋದು ಒಳ್ಳೇದ್ ಕಣಣ್ಣ. ಹಬ್ಬ ಅಂದ್ಮೇಲೆ ಮನೆ ಮಂದಿ ಎಲ್ರಿಗೂ ಅಲ್ವಾ? ಹುಳ ಬಿದ್ದಿದ್ದು ಒಂಥರ ಒಳ್ಳೇದೇ ಆಯ್ತು ಶಂಕರಣ್ಣ. ನೆಕ್ಸ್ಟ್ ಟೈಮ್ ಹೇಳ್ದಾಗ ಅನ್ನು ಹಿಂಗಂತ ಹೇಳ್ಬಿಟ್ಟು, ಆ ಕೆಲಸ ಮಾಡ್ಕೊಡು ಈ ಕೆಲಸ ಮಾಡ್ಕೊಡು ಅಂತ ನನಗೆ ಹುಳು ಬೀಳ್ತದೆ, ಧೂಳು ಬೀಳ್ತದೆ, ಈ ತರ ಆಯ್ತದೆ ಅಂದ್ರೆ ಕಳ್ಳಗೊಂದ್ ಪಿಳ್ಳೆ ನಮ್ಮ ಅಂತ ತಪ್ಸ್ಕೊಳಕ್ ಏನಾರ ಒಂದ್ ಬೇಕಲ್ಲ. ಇಲ್ಲ ನಾವಲ್ಲ, ನಾನು ಅವಾಗ ನೀನ್ ಹೇಳ್ದಂಗೆ ಅಣ್ಣ ದೊಣ್ಣೆಲ್ ಬೀಳ್ತವೆ, ಅದಕ್ಕಿಂತ ಕಣ್ಣಲ್ಲಿ ಹುಳ ಬೀಳ್ಸ್ಕೊಳ್ಳೋದೇ ವಾಸಿ. ದೊಣ್ಣೆಲ್ ಹೊಡ್ಸ್ಕೊಳ್ಳೋದಕ್ಕಿಂತ ಹುಳ ಬೀಳ್ಸ್ಕೊಳ್ಳೋದೇ ವಾಸಿ. ಇಲ್ಲ ನಾನು ಮನೆಗೆ ಕೆಲಸವ ಬಹಳ ಪ್ರೀತಿಯಿಂದ ಮಾಡ್ತೀನಿ. ಒಂದೊಂದ್ಸಲ ಈ ಹೆಚ್ಚಿಗೆ ಅದಿದ್ದು ಕೆಲಸ ಮಾಡಿದಾಗ ಮೈಕೈ ನೋವು ಆಗಿರ್ತದಲ್ಲ, ಆ ಟೈಮಲ್ಲಿ ಮಾತ್ರವ ಏ ಮಾಡಕ್ಕಲ್ಲ ಬಿಡು ಅಂತ ಸ್ವಲ್ಪ ಹಂಗೆ ಇದ್ ಮಾಡ್ತೀನಿ. ಹೊರತು ನಾನು ಬಹಳ ಪ್ರೀತಿಯಿಂದ ಮಾಡ್ತೀನಿ ಅಣ್ಣ. ಸುಮಕ ನನ್ನ ಹತ್ರ ನಮ್ಮ ಮನೆಯವಳು ಹೇಳ್ತಿರ್ತಾಳೆ, ಗೊತ್ತು ಸುಮಕಂಗೆ, ಆದ್ರೆ ನಿನ್ ಮುಂದೆ ಹೆಂಗೆಲ್ಲ ಹೇಳೋದು ಅಂತ ಉಸಿ ಇದ್ ಮಾಡ್ತಾವಳೆ. ಇರ್ಲಿ ಇರ್ಲಿ ಇರ್ಲಿ. ಆಮೇಲೆ ನಾನು ಮೊನ್ನೆ ಯಾಕೆ ಹುಷಾರಿಲ್ಲ ಕಣ, ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದ್ನ, ಅದೇನೇನ ಒಂದಷ್ಟು ಸುಮಾರು ಒಂದಿಷ್ಟು ಲಿಸ್ಟ್ ಬರ್ಕೊಟ್ಬಿಟ್ಟವ್ರೆ, ಆ ಟಾನಿಕ್ ಈ ಮಾತ್ರೆ ಅದಂತೆ ಇದಂತೆ ಪುಡಿ ಬೇರೆ ಬರ್ಕೊಟ್ಬಿಟ್ಟವ್ರೆ. ವೀಕ್ನೆಸ್ ಅಂತ ಅಂದ್ರೆ ವೀಕ್ನೆಸ್ ಅಂತ ಅಂತ ಅಂದ್ರು, ಅದೇ ಈ ಸ್ವಲ್ಪ ಯೋಚನೆ ಮಾಡಕ್ ಜಾಸ್ತಿ ಆಗ್ಬಿಟ್ಟೈತಲ್ಲ. ಇದು ಏನಾಗೈತೆ ಅಂತಂದ್ರೆ, ಚೆನ್ನಾಗಿ ದುಂಡುಂಡಕ್ಕೆ ದಪ್ಪವ್ರು ಕಾರಣವ್ರಿಗೆ ಆಸ್ಪತ್ರೆಗೆ ಹೋದ ತಕ್ಷಣ ನಿಮಗೆ ವೀಕ್ನೆಸ್ ಅನ್ನೋದು ಅಲ್ವಾ? ಕಣ್ಣು ತೆಳ್ಳಗಿರೋರ್ಗೇನು ಹೇಳಕ್ಕಲ್ಲ, ಈ ದಪ್ಪ ಗುಂಡುಂಡಾಗಿರೋರ್ಗೆ ನಿನಗೆ ವೀಕ್ನೆಸ್ ಐತೆ, ನಿನಗೆ ರಕ್ತ ಕಡಿಮೆ ಆಗೈತೆ, ನೀನ್ ಪೌಷ್ಟಿಕಾಂಶದ ಆಹಾರ ತಿಂತಿಲ್ಲ, ನೀನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನುಂಗು, ಹಂಗಿಂಗ್ ಅಂತ ಹೇಳ್ತಾರೆ. ಈಗ ಅಣ್ಣ ಹೇಳ್ತಿರೋದು ದಿಟ. ಆಮೇಲೆ ಇನ್ನೇನಾದ್ರೆ, ಅದೇ ನಾನು ವಾದ ಮಾಡಿದೆ, ನನಗೆ ಯಾಕೆ ವೀಕ್ನೆಸ್ ಆಯ್ತದೆ, ಇಷ್ಟು ದಪ್ಪ ಇದ್ದೀನಿ, ಇಷ್ಟು ಉದ್ದ ಇದ್ದೀನಿ, ನಾನು ಮತ್ತೆ ಟೈಮ್ ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ತೀನಿ, ಏನೇನು ಬೇಕು ಎಲ್ಲಾನು ತಿಂತೀನಿ ಅಂತ ಅಂದ್ರು ಕೇಳಂಗಿಲ್ಲ, ಇಲ್ಲ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನೋಡಲಿ ಲಿಸ್ಟ್ ಅಲ್ಲಿ ಇಟ್ಟವ್ರೆ. ಅಥವಾ ಹೆಂಗೆ ನಾನ್ ತತ್ತೀನಿ ಅವೆಲ್ಲನು, ಬರೆಯೋದವ್ರ ಕೆಲಸ ಪಾಪ, ಅವ್ರು ಹೊಟ್ಟೆ ಪಾಡಲ್ವಾ, ಬರೀತಾರೆ ಬರ್ಸ್ಕಂದ್ರೆ. ಅಲ್ಲ ಕಣ್ಣ, ಒತ್ತೊತ್ತಿಗೆ ಸರಿಯಾಗಿ ಊಟ ಮಾಡೋದು ಸರಿ ಅವುಗಳ ಮಾತೆಯ, ಆದ್ರೆ ಪೋಷಕಾಂಶಗಳು ಕಣ್ಣಿಗೆ ಕಾಣ್ದಿರೋಂತವ್ ಇರ್ತವೆ, ಕಡಿಮೆ ಆದಾಗ ಅದೇ ಹಿಂಗ್ ವೀಕ್ನೆಸ್ ಅಂತಾರೆ, ಆಡಭಾಷೆಯಾಗಿ ವೀಕ್ನೆಸ್ ಅಂತಾರೆ. ಈ ಖನಿಜಗಳು ಮತ್ತೆ ವಿಟಮಿನ್ಗಳು ಅಂತೆಲ್ಲ ಹೇಳ್ತಾರಲ್ಲ, ಅವೆಲ್ಲ ಬೇಕು. ಈಗ ನಾವೇನಪ್ಪ ಒಂದೊತ್ತಿಗೆ ಹೊಟ್ಟೆ ಹಸಿತಾ ಒಂದ್ ಅನ್ನ ಸಾರು ತಿಂದು ಹೊಟ್ಟೆ ತುಂಬಿತು ಅನ್ಕಂತೀವಿ, ಅಂದ್ರೆ ಅದ್ರಲ್ಲಿ ಏನ್ ಬಳಸಿದೀವಿ ಏನ್ ಬಿಟ್ಟಿದೀವ ನಮ್ಗೇನ್ ಗೊತ್ತು, ಇಷ್ಟಿಷ್ಟೇ ತಿನ್ಬೇಕು, ಇಷ್ಟಿಷ್ಟೇ ಪ್ರೋಟೀನ್ ಬೇಕು, ಇಷ್ಟೇ ವಿಟಮಿನ್ ಬೇಕು, ಇಷ್ಟೇ ಮಿನರಲ್ ಬೇಕು ಅಂತ ಅಂತಾರೆ. ನಮ್ಗೆ ಹೆಂಗ್ ಗೊತ್ತಾಯ್ತದ ನಮ್ಮ ಹಳ್ಳಿ ಜನರಿಗೆ ಹಿಂಗ ಹಿಂಗೆ ಅಳತೆ ಮಾಡ್ಕೊಂಡು ಹೆಂಗ್ ತಿನ್ನಕೈತದ ಹಂಗಂತ. ಅದಕ್ಕೆ ಈ ಪೋಷಕಾಂಶಗಳ ಕೊರತೆ ಆಗ್ಬಾರ್ದು, ಅಪೌಷ್ಟಿಕತೆ ಆಗ್ಬಾರ್ದು ಅಂತ ಜಾಗೃತಿ ಮೂಡ್ಸಕ್ಕೆ ಡಾಕ್ಟರ್ ನನಗ ಹಂಗ ಅಂತ ಹೇಳ್ಬಿಟ್ರಲ್ಲಕ್ಕ, ನನಗೆ ಒಂಥರ ಎದಿ ಗುಂಡಾ ಕಂಡಂಗ ಆಗ್ಬಿಡ್ತು. ಯಾಕೆ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎರಡ್ ಗ್ಲಾಸ್ ಹಾಲು ಕುಡಿತೀನಿ, ಅದು ಒಳ್ಳೆ ನಾಟಿ ಹಸಿಂದ ಹಾಲು ಕರೆದಿಟ್ಟಿರ್ತಾರ, ಕಾಯಿಸಿಟ್ಟಿರ್ತಾರ ಕರೆದ್ಬಿಟ್ಟು ನನಗೋಸ್ಕರ ಅಂತ ಹೇಳ್ಬಿಟ್ಟು ಅದು ಕುಡಿತೀನಿ. 8:30 ಕರೆಕ್ಟ್ ಆಗಿ ತಿಂಡಿ ಮಾಡ್ಕೊಡ್ತಾರೆ, ತಿಂಡಿ ತಿಂತೀನಿ. ಆಮೇಲೆ ಒಂದ್ 11:00 ಹಂಗೆ ಒಂದ್ ಸ್ವಲ್ಪ ಈ ಗೋಡಂಬೆ ಉತ್ತುತ್ತೆ ಅವೆಲ್ಲ ತಂದಿಟ್ಟಿರ್ತಾರೆ ನನಗೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಮೊದ್ಲಿಂದ ಅಭ್ಯಾಸ ಆಗ್ಬಿಟ್ಟೈತಲ್ಲ, ಅದ್ ತಿಂತೀನಿ. 1:30-2 ಒಳಗಡೆ ಊಟ ಆಯ್ತದೆ, ಮುದ್ದೆ ಅಂತೂ ತಿಂದ ತಿಂತೀನಿ ಕಂಪಲ್ಸರಿ. ಮುದ್ದೆ ಇದ್ರೆ ಮಾತ್ರ ಊಟ ಮಾಡೋದು ನಾನು, ಬರೀ ಅನ್ನ ಗಿನ್ನ ಮಾಡಿದೀನಿ ಅಂತ ಅಂದ್ರೆ ತಿನ್ನಕ್ಲ. ಅದ್ರಲ್ಲೂ ಅನ್ನ ಹೆಂಗೆ ಅಂತ ಅಂದ್ರೆ ಪಾಲಿಶ್ ಮಾಡಿರ್ಬಾರ್ದು, ಅಂತದೇ ಆಗ್ಬೇಕು, ಮತ್ ಕೆಂಪಕ್ಕಿನೇ ಆಗ್ಬೇಕು. ಯಾಕಂದ್ರೆ ಬೆಳಿತೀವಲ್ಲ, ಬೆಳೆದ್ರೆ ನಾವೇ ತಿನ್ಬೇಕು ತಾನೆ, ಸುಮ್ಮನೆ ತಾಡೋ ಮಾರಕಾಯ್ತದ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಹೊತ್ತು ಕೆಂಪಕ್ಕಿ ಮಾಡ್ಬೇಕು ಅಂತ ಹೇಳ್ತೀನಿ. ಸಾಯಂಕಾಲ ಬೇಕಾದ್ರೆ ಒಂದಷ್ಟು ಬಿಳಿ ಅಕ್ಕಿ ಮಾಡ್ಲಿ ಅಂತ ಹೇಳ್ಬಿಟ್ಟು, ಆಮೇಲೆ 3:30-4 ಅವರೇ ಟೀ ಮಾಡ್ಕೊಟ್ಬಿಡ್ತಾರೆ. ಗೊತ್ತಲ್ಲ ಒಂಥರ ಟೈಮ್ ಟೇಬಲ್ ಫಿಕ್ಸ್ ಆಗ್ಬಿಟ್ಟೈತೆ ಮೊದ್ಲಿಂದ, ಟೀ ಮಾಡ್ಕೊಡ್ತಾರೆ, ಕೇಳ್ತಾರ ಒಂದ್ಸರಿಯ ಟೀ ಮಾಡೋಣ, ಕಾಫಿ ಮಾಡೋಣ, ಬಾದಾಮಿ ಹಾಲು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು. ಬಾದಾಮಿ ಹಾಲು ಮಾಡಿದ ದಿವಸ ಬರೀ ಬಾದಾಮಿ ಹಾಲು ಅಷ್ಟೇ, ಟೀ ಕಾಫಿ ಮಾಡಿದೀನಿ ಅಂತ ಅಂತ ಏನಾದ್ರೂ ಒಂದು ಸೈಡ್ ಇರ್ತದ? ಹಾ ಇದ್ದೇ ಇರ್ತದೆ, ಅದೇ ಒಂದಷ್ಟು ಬಾದಾಮಿ ಸ್ವಲ್ಪ ಉತ್ತುತ್ತೆ, ಮತ್ತೆ ಸಾಯಂಕಾಲ ದ್ರಾಕ್ಷಿ ಗೋಡಂಬೆ. ಅಲ್ಲ ನೀನು ಹೇಳದ್ ನೋಡಿದ್ರೆ ನನಗೆ ಬಾಯಿ ನೀರು ಬರ್ತೈತೆ. ಜೊತೆಗೆ ನೀನ್ ನೋಡು ಈ ಪಾರ್ಟಿ ಎಲ್ಲ ನೀನು ಒಂಥರ ವೇಳಾಪಟ್ಟಿ ಹಾಕಂದಂಗೆ ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ಟು ನೀನು ಕುಡಿದು ತಿನ್ನೋನು ನೀನ್ ಆಸ್ಪತ್ರೆಗೆ ಹೋಗಿದ್ದೆ ಅಂದ್ರೆ ಹೆಂಗಪ್ಪ? ಅದು ಹೋಯ್ತು ಅಂತ ನನಗೀಗ ಅನುಮಾನ. ಅದು ನನಗೆ ಈಗ ಹುಟ್ಟದಾಗ ಬಾರಿ ವೀಕ್ನೆಸ್ ಇತ್ತಂತೆ. ಓಹೋ ಸ್ವಲ್ಪ ಚೆನ್ನಾಗ್ಲಿ ಅಂತ ಹೇಳ್ಬಿಟ್ಟು ಮೊದ್ಲಿಂದ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡ್ಬಿಟ್ಟವ್ರೆ. ಅದಂಗೆ ಅಭ್ಯಾಸ ಆಗ್ಬಿಡ್ತಾ ಬಿಡಕಾಯ್ತದ ಮತ್ತೆ ಅಭ್ಯಾಸ ಆದ್ಮೇಲೆ. ಅಲ್ಲ ಆಮೇಲೆ ನೀನ್ ಬಿಡ್ತೀನಿ ಅಂದ್ರೆ ನಿಮ್ ಮನೆಯವ್ರು ಬಿಡಕಲ್ಲ ಬಿಡ, ತಂದು ತಂದು ಮಾಡಕ್ತಿರ್ತಾರ. ಅಭ್ಯಾಸಗಳೆಲ್ಲವ ಅಷ್ಟೇ, ಒಂದ್ಸರಿ ಆಗ್ಬಿಡ್ತು ಅಂತ ಅಂದ್ರೆ ಅದ್ ಬೇರೆ ಇದ್ ಬೇರೆ. ಮೊದಲನೇ ಅಭ್ಯಾಸವಲ್ಲ, ಏನು ನಡಕಲ್ದಲ್ಲಿ ಕಲ್ತಿರೋದೇನಲ್ಲ, ಹುಟ್ಟಿನಿಂದ ಬಂದಿರೋದು ಹಂಗೆ. ಅಲ್ಲ ಇಷ್ಟೆಲ್ಲ ಸೇವನೆ ಮಾಡಿದ್ರು ಶಂಕರಣ ಈ ತರ ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಅದೇ ಚಿಂತೆ ಆಗ್ಬಿಟ್ಟಿದೆ ಅಣ್ಣಂಗ್ ಪಾಪ. ಅಲ್ಲ ನನಗೂ ಯೋಚನೆ ಆಗ್ತಾ ಐತೆ, ಅಣ್ಣ ಬೇಕಾಗಿರೋದೆಲ್ಲ ತಿಂತ ಐತೆ. ಅಲ್ಲ ಕಣ್ಣ ತರಕಾರಿ ಸೊಪ್ಪು ಎಲ್ಲ ಏನ್ ತಿಂತಿಲ್ವಾ, ಬರೀ ಮುದ್ದೆ ಅನ್ನ ತಿನ್ಸಿ ಕೇಳಿ ಸುಮಕ್ಕ. ಅದು ಆಗಿರೋದು ಸಮಸ್ಯೆ ಹಂಗಲ್ಲ, ಈಗ ಹಣ್ಣು ತರಕಾರಿ ಸೊಪ್ಪುನ ಜಾಸ್ತಿ ತಿನ್ನಕ್ಕಿಲ್ಲ ಅಣ್ಣ. ಯಾಕೆ ಅಂತ ಕೇಳು, ಯಾಕೆ ಅಂತಂದ್ರೆ ಈ ತಿಂಡಿ ಆದ್ಮೇಲೆ ಮತ್ತೆ ಊಟ ಆಯ್ತಲ್ಲ, ಮಧ್ಯದಲ್ಲಿ ಹೆಚ್ಚಿಗೆ ಈ ಗೋಡಂಬಿ ಉತ್ತುತ್ತಿ ಇಂಥವನ್ನೆಲ್ಲ ತಿಂತಾನ, ಇನ್ನ ಮಧ್ಯಾಹ್ನ ಒಳ್ಳೆ ಗಡತ್ತಾಗಿ ಮುದ್ದೆಗಿದ್ದ ಉಂಡ್ಬಿಡ್ತಾನೆ. ಆಯ್ತಾ, ಸಾಮಾನ್ಯ ಬಸ್ಸಾರೆ ಮಾಡಿರ್ತಾರೆ ಅನ್ಕ. ಆಮೇಲೆ ಇನ್ನ ಮತ್ ಸಾಯಂಕಾಲಕ್ಕೆ ಮತ್ತೆ ಅಬ್ಬು ತಿಂತಾನೆ. ಇನ್ ರಾತ್ರಿ ಹೊತ್ತು ಒಂದು ಎಂಟುವರೆಗೆಲ್ಲ ಊಟ ಮಾಡ್ತಾ ಮನೆ ಕಬಿಡ್ತಾನೆ. ಇನ್ನು ಅದನ್ನ ಪೇಟೆಗೆ ಹೋದ ಸಂದರ್ಭದಲ್ಲಿ ಇವೆಲ್ಲ ತಿನ್ನಕ್ಕಿಲ್ಲ. ಈಗ ನಾನ್ ಹೇಳದ್ ಏನ್ ಗೊತ್ತಾ ಸುಮಕ್ಕ, ಈಗ ಈ ಸೊಪ್ಪು ತರಕಾರಿನ ಈ ನಮ್ ರೈತರು ಹೆಚ್ಚಿಗೆ ಯಾಕೆ ಬಳಸ್ತಾ ಇಲ್ಲ ಅಂತ ನೀನ್ ಹೇಳ್ಬೇಕೀಗ ನನಗೆ. ಅದೇ ಕಣ್ಣ ನಂಗೆ ಗೊತ್ತಿಲ್ಲ. ಒಂದ್ ನೋಡು, ರೈತರು ಬೆಳಿತೀವಿ ಲಾಭ ಜಾಸ್ತಿ ಬರ್ಲಿ ಅಂತ ನಮ್ಗೆ ಇಟ್ಕೊಳ್ದಂಗೆ ಮಾರ್ಬಿಡೋದು ಒಂದು, ಇನ್ನೊಂದು ಕಳಪೆ ಗುಣಮಟ್ಟದ ನಮಗ್ ಮಾಡಿಕೊಂಡು ಒಳ್ಳೆದನ್ನೆಲ್ಲ ಮಾರ್ಬಿಡೋದು. ಈಗ ನಮ್ಗೆ ದುಡಿಬೇಕಂದ್ರೆ ಶಕ್ತಿ ಬೇಕು, ನಾವೇ ಬೆಳ್ದಿದೀವಿ ಅಂದ್ಮೇಲೆ ಒಂದು ಒಳ್ಳೆ ಗುಣಮಟ್ಟದ ನಾವು ಒಂದಿಷ್ಟು ಸೇವಿಸೋಣ ಅಲ್ವಾ. ಲಾಭಕ್ಕಿಂತ ಆರೋಗ್ಯನೂ ಜಾಸ್ತಿ ಮುಖ್ಯ ಅಲ್ವಾ? ಮೊದ್ಲು ಆರೋಗ್ಯ ಆಮೇಲೆ ಲಾಭ. ಕರೆಕ್ಟ್ ಆಗಿ ಹೇಳಿದೆ ನೋಡ, ಆರೋಗ್ಯ ಇದ್ರೆ ತಾನೇ ಮುಂದಿನ ಫಸಲು ಬೆಳೆಯಕ್ ಆಗೋದು. ಹಂಗಾಗಿ ತಮ್ಗೆ ಅಂತ ಒಂದಿಷ್ಟು ಒಳ್ಳೆ ಗುಣಮಟ್ಟದ ಇಟ್ಕೊಂಡು ಆಮೇಲೆ ಒಂದ್ ಮಿಕ್ಕಿದ ಒಂದಷ್ಟು ಮಾರಿದ್ರೆ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಅಲ್ಲ ಆಮೇಲೆ ಇನ್ನೊಂದೇನ್ ಗೊತ್ತ ಸುಮಕ್ಕ, ಈಗ ನಾವು ಯಾವ ತರ ಸೊಪ್ಪುಗಳನ್ನ ತಿನ್ಬೇಕು ಅಂತ ಹೇಳು. ಈಗ ಸಾಮಾನ್ಯವಾಗಿ ಈಗ ನಾವು ಹೊಲದತ್ರ ಅವು ಬೆಳೆದಿರೋದ್ರ ಕುಯ್ಕ ಬತ್ತೀವಿ ತಿಂತೀವಿ. ಸಾಮಾನ್ಯ ಸೊಪ್ಪು ಬೆಳೆಯಕ್ಕೆ ಅಂತಾನೆ ಹಾಕಂದ್ರೆ ಕೆಲವೊಂದು ಸೊಪ್ಪುಗಳನ್ನ ಬೆಳೀತಾರೆ, ಆದ್ರೆ ಹೆಚ್ಚಿನ ಪೋಷಕಾಂಶ ಯಾವ ಸೊಪ್ಪಲ್ಲೈತೆ? ಯಾಕೆಂತಂದ್ರೆ ಅವ್ನ್ ಸ್ವಲ್ಪ ಜಾಗ ಆಗಾಗ ಬಿಟ್ಕೊಂಡಿರ್ತಾನೆ ಅಣ್ಣ, ಈ ಸೊಪ್ಪು ತರಕಾರಿ ಹಾಕಕ್ಕೆ ಅಂತಾನೆ ಬಿಟ್ಕೊಂಡಿರ್ತಾನೆ. ಈಗ ಹೆಂಗಿರೋನಿಗೆ ನೀರು ಗಿರ ಎಲ್ಲ ಐತೆ, ಇನ್ನೇನ್ ಮಳೆ ಬತ್ತ ಬತ್ತ ಕಡಿಮೆ ಆಯ್ತಲ್ಲವ, ಇನ್ ಮುಂದಕ್ಕೆ ಏನಿರೋ ನಾವು ನೀರಿನ ಆಶ್ರಯ ಮಾಡ್ಕೊಂಡೆ ಮಾಡ್ಬೇಕು. ಈಗ ಅಂತರಲ್ಲಿ ಯಾವ ತರ ಸೊಪ್ಪು ಹಾಕಿದ್ರೆ ಒಳ್ಳೇದು ಅಂತಂತೀಯ? ಯಾವ ತಿಂದು ಒಳ್ಳೇದು ಅಂತ ಖಾಲಿ ಜಾಗ ಬಿಟ್ಕೊಂಡೈತಲ್ಲ, ಅದೇ ಈ ಸೊಪ್ಪು ಸದೇ ತಿಂದಲ್ಲ ಇದಕ್ಕೆ ವೀಕ್ನೆಸ್ ಅಂದ್ರೋ ಏನೋ ಡಾಕ್ಟರ್ ಇರ್ಬೋದು. ಈಗ ಒಂದಿಷ್ಟು ಸೊಪ್ಪು ಬೆಳ್ಕೊಂಡು ನಾ ತಿನ್ನಕ್ ಶುರು ಮಾಡಿದ್ರೆ ಸರಿಯಾಗ್ಬೋದು ಅನ್ಸ್ತದ ನನ್ಗೆ. ಇನ್ ಸೊಪ್ಪು ಅಂದ್ರೆ ಅಣ್ಣ ಯಾವ ಸೊಪ್ಪು ತಿಂದ್ರು ಅಂದ್ರೆ ನಾವು ಹಿಂದಿನಿಂದ ಏನೇನ್ ಸೊಪ್ಪು ತಿನ್ಕೊಂಬಂದಿದ್ದೀವಿ, ಯಾವ ಸೊಪ್ಪು ತಿಂದ್ರು ಒಳ್ಳೇದೇ ಕಣ್ಣ. ಎಲ್ಲಾದ್ರಲ್ಲೂ ಹಸಿರು ಜಾಸ್ತಿ ಬಣ್ಣ ಇದ್ದಷ್ಟು ಅದರಲ್ಲಿ ವಿಟಮಿನ್ ಕಿ ಅಂತ ಇರ್ತದೆ, ವಿಟಮಿನ್ ಎ ಇರ್ತದೆ, ಜಾಸ್ತಿ ಕ್ಯಾಲ್ಸಿಯಂ ಇರ್ತದೆ, ಐರನ್ ಇರ್ತದೆ, ಮತ್ತೆ ನಾರು ಒಳ್ಳೆ ನಾರಿನಂಶ ಇವೆಲ್ಲ ಸೊಪ್ಪಿನಲ್ಲಿ ಹೆಚ್ಚಾಗಿರ್ತದೆ. ನಾವು ಹಿಂದಿನಿಂದಲೂ ಬಳಸ್ಕೊಂಡ್ ಬಂದಿರಂತ ಯಾವುದೇ ಸೊಪ್ಪು ತಿಂದ್ರು ಇವೆಲ್ಲವೂ ನಮ್ಮ. ಇತ್ತೀಚೆಗೆ ಈ ಕೀರೆ ಸೊಪ್ಪು, ಈ ಪಾಲಕ್ ಸೊಪ್ಪು, ಈ ಮೆಂತ್ಯ ಸೊಪ್ಪು ಇವುಗಳನ್ನ ಹೆಚ್ಚಿಗೆ ಬಳಸ್ತಾರೆ ಹೊರತು ಬೇರೆ ಬೇರೆ ಅವಲ್ಲ ಈ ಸೊಪ್ಪಿಗೆ ಸೊಪ್ಪು ಆಗ್ಲಿ ಅವು ಇವನ್ನೆಲ್ಲ ಬಳಸೋದು ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ. ಈ ಕಡೆ ನೀನು ಯಾವ ತರ ಈಗ ಯೋಚನೆ ಮಾಡ್ತೀವಿ, ಮನೆ ಹತ್ರ ಹೆಂಗಿರು ನೋಡು, ಒಂದಷ್ಟು ಮೆಂತ್ಯ ಚೆಲ್ಲಿದ್ರೆ ಒಳ್ಳೆ ಮೆಂತ್ಯ ಸೊಪ್ಪು ಆಯ್ತದೆ, ಸಾಂಬಾರ್ ಬೀಜ ಚೆಲ್ಲಿ ಒಳ್ಳೆ ಸಾಂಬಾರ್ ಸೊಪ್ಪು ಆಯ್ತದೆ ಆಯ್ತಾ. ಹಿಂಗೆ ಕೆಲವೊಂದು ಬೀಜ ಇರೋ ಸೊಪ್ಪುಗಳು ಇದಾವಲ್ಲ ಅಂತವನ್ನ ತಂದು ಯಾಕೆ ನೀನು ಬೆಳಕಬಾರ್ದು ಅಂತ ಅಂತೀನಿ. ನೀನು ಆಗ್ಲೇ ಒಂದು ಪ್ರಶ್ನೆ ಎತ್ತಲ್ಲಪ್ಪ, ರೈತರು ಯಾಕೆ ತಿನ್ನಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೊಂದು ನನಗೆ ಒಂದು ಉತ್ತರ ಹೇಳ್ತೀನಿ ಕೇಳು. ರೈತರು ಯಾಕೆ ತಿನ್ನಕ್ಕಿಲ್ಲ ಅಂತ ಅಂದ್ರೆ ಬೆಳೆಯಕ್ಕಿಲ್ಲ ಅದಕ್ಕೆ ತಿನ್ನಕ್ಕಿಲ್ಲ. ಇದು ಇದು ನಿಜ. ಏನ್ ಮಾಡ್ತಾ ಇತ್ತೋ ಅದನ್ನ ಹೇಳ್ತಾ ಇತ್ತು. ಯಾಕೆ ಅಂತ ಅಂದ್ರೆ ನಾನು ಸುಮಾರು ಕಡೆ ನೋಡಿದೀನಿ, 10 ಎಕರೆ 12 ಎಕರೆ ಜಮೀನ್ ಇರ್ತದೆ, ಒಳ್ಳೆ ನೀರಾವರಿ ಇರ್ತದೆ, ಕೆರೆಲ್ಲೂ ನೀರ್ ಬರ್ತದೆ. ನಮ್ ಕಡೆ ಏನ್ ಮಳೆಗೆ ಏನ್ ಕೊರತೆ ಇಲ್ಲ. ಈ ಚಿತ್ರದುರ್ಗ ಆ ಕಡೆಕ್ಕೆಲ್ಲ ಹೋಗ್ಬಿಟ್ರೆ ಉತ್ತರ ಕರ್ನಾಟಕ ಕಡೆಗೆ 10 ವರ್ಷದಲ್ಲಿ 6 ವರ್ಷ ಬರ ಬರ್ತದೆ, ಬರೀ 4 ವರ್ಷ ಮಳೆ ಆಗೋದು. ನಮ್ಗೇನು ಆ ತರದ ಪರಿಸ್ಥಿತಿ ಇಲ್ಲ, 10 ವರ್ಷದಲ್ಲಿ ಒಂದ್ಸರಿ ಬಂದ್ರೆ ಹೆಚ್ಚು ನಮ್ಗೆ. ಆಯ್ತಾ, ಇಲ್ಲಿ ಬೆಳಿತಾ ಇಲ್ಲ ಅಂತ ಅಂದ್ರೆ ಏನ್ ಎಲ್ಲ ಸೋಮಾರ್ಗಳಾಗವ್ರೆ ಅಂತ ಹೇಳ್ಬಿಟ್ಟು ಅಲ್ಲ, ಅವ್ರೇನು ದುಡ್ಡು ಬರ ಅಂತದ್ ಯಾವ್ದು ಇರ್ತದೋ ಅದ್ ಬೆಳೆಯೋದು, ವಾಣಿಜ್ಯ ಬೆಳೆಗಳ ಮಾಡಿದಾರೆ ನಮ್ಮ ರೈತರು. ಈಗ ಮೆಕ್ಕೆಜೋಳ ಬೆಳೆಯೋದು, ಮೆಕ್ಕೆಜೋಳ ತಿಂತೀಯ ನೀನು? ನೀನ್ ತಿನ್ನಕಾಯ್ತದ, ನಾನ್ ತಿನ್ನಕಾಯ್ತದ, ಸುಮಕ್ ತಿನ್ನಕಾಯ್ತದ, ತಿನ್ನಕಾಕಲ್ಲ. ಮೆಕ್ಕೆಜೋಳ ಬೆಳೆಯೋದು ತಾಂಡೋಗ್ ಎಲ್ಲಾನು ಪೋಲ್ಟ್ರಿ ಫಾರ್ಮಿಂಗ್ ಮಾಡ್ಕೊಳ್ಳೋದು, ಅವರು ಕೋಳಿಗೆ ಹಾಕೋದು, ಆ ಕೋಳಿ ಹಿಡ್ಕೊಂಡ್ಬಂದು ನಾವು ತಿನ್ನೋದು. ಆಯ್ತಾ, ಈ ತರದ ಪರಿಸ್ಥಿತಿ ಆಗಿರೋದು. ಈಗ ನಮ್ಗೇನ್ ಬೇಕು ಅದ ಬೆಳ್ಕತ್ತ ಇಲ್ಲ ಅಂತ ಹೇಳ್ಬಿಟ್ಟು. ಈಗ 8 ಎಕರೆ 10 ಎಕರೆ ಇರ್ತದೆ. ಮೊನ್ನೆ ಒಬ್ರು ನನ್ನ ಸ್ನೇಹಿತರು ಒಬ್ರು ಸಿಕ್ಕಿದ್ರು, ಈ ರಾಮನಾಥ್ಪುರ ಕೊಂಡೋರ್ ಕಡೆಗೆ ಹೋಗಿದ್ದೆ, ಅವ್ರು ಹೇಳ್ತಾ ಇದ್ರು ಅಲ್ಲ ಅಣ್ಣಯ್ಯ ನಾವು 8 ಎಕರೆ 10 ಎಕರೆ ಜಮೀನ್ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ತರಕಾರಿ ತರ್ತೀವಿ ಅಂತ ಹೇಳ್ಬಿಟ್ಟು ಸಂತೆ ಹೋಗ್ತೀವಿ, ನಾಚಿಕೆ ಆಗ್ಬೇಕು ನಮ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಈಗ ಅಷ್ಟೊಂದು ಜಮೀನ್ ಇರುವಾಗ ಒಂದ್ 2 ಗುಂಟೆ 3 ಗುಂಟೆ ಬಿಟ್ಕೊಳನ್ ಸಾಕು. ಈಗ 2 ಗುಂಟೆ ಅಂದ್ರೆ ಒಂದ್ ಸೈಟಿನ ಜಾಗವಪ್ಪ, ಒಂದ್ 30-40 ಮನೆ ಕಟ್ಟ ಅಂತ ಸೈಟಿನ ಜಾಗ. ಆ ಸೈಟಿನ ಜಾಗದಲ್ಲಿ ನಾವು ಎಷ್ಟು ಬೆಳ್ಕೋಬಹುದು ಇಡೀ ವರ್ಷಕ್ಕಾಗುವಷ್ಟ ಬೆಳ್ಕೋಬಹುದು. 2 ನುಗ್ಗೆ ಗಿಡ ಹಾಕಬಹುದು, ಒಂದ್ ತೊಂಡೆ ಬೀಳು, ಒಂದು ಸೀಮೆ ಬಂದಕಾಯಿ ಅಂತ ಸೀಮೆ ಬಂದಕಾಯಿ ಹಾಕಬಿಟ್ರೆ ವರ್ಷ ಪೂರ್ತಿ ಕಾಯಿ ಕೊಡ್ತಾವ. ಈ ಅವರೆಕಾಯಿ ಬಿಟ್ಟಂಗೆ ಬರೀ ಚಳಿಗಾಲದಲ್ಲಿ ಬರತ್ತಲ್ಲ, ವರ್ಷ ಪೂರ್ತಿ ತೊಂಡೆಕಾಯಿ ಬಿಡ್ತದೆ, ವರ್ಷ ಪೂರ್ತಿ ನುಗ್ಗೆಕಾಯಿ ಬಿಡ್ತದೆ. ನುಗ್ಗೆಕಾಯಿ ಬಿಡದನ ಇದ್ರುವೆ ನುಗ್ಗೆ ಸೊಪ್ಪು ಇರ್ತದೆ, ಅದ್ರಲ್ಲಂತೂ ಸಿಕ್ಕಾಪಟ್ಟೆ ವಿಟಮಿನ್ ಇರ್ತವಂತೆ. ಸಿಕ್ಕಾಪಟ್ಟೆ ಅಂತ ಅಂದ್ರೆ ಕಬ್ಬಿಣದ ಅಂಶ ಇರ್ತದಂತೆ, ಕ್ಯಾಲ್ಸಿಯಂ ಇರ್ತದಂತೆ, ಇನ್ನು ಏನೇನೋ ಇರ್ತದಂತೆ. ಅದು ಈ ಪಾರಿಂಗಲ್ಲೆಲ್ಲ ಬೆಳೆಯಕಲ್ವಂತದೆ, ಬೆಳೆಯಕಲ್ವಲ್ಲ, ಇಲ್ಲಿ ಚೆನ್ನಾಗಿ ಬೆಳೀತದಲ್ಲ. ಆಮೇಲೆ ಅದಕ್ಕೆ ನೀರು ಬೇಕಾಗಿಲ್ಲ ಜಾಸ್ತಿಯ, ನೀರು ಬೇಕಾಗಿಲ್ಲ ಅದಕ್ಕೆ. ಏನೊಂದು 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸರಿ ನೀರು ಬಿಟ್ರೆ ಸಾಕು ಅದಕ್ಕೆ. ಈ ಮಳೆ ಬತ್ತದಲ್ಲ ಮಳೆ ನೀರ ಸಾಕಪ್ಪ ಅದಕ್ಕೆ, ಅದೇನು ಬತ್ತಕ್ಕಲ್ಲ ಬಾಡಕ್ಕಲ್ಲ ಒಣಗಕ್ಕಲ್ಲ. ಆಯ್ತಾ, ಈಗ ಅದರಲ್ಲಿರೋಂತ ಈ ವಿಟಮಿನ್ಗಳು ಎಂತೆಂತವ ಅಂತೀವ ಅಂತ ಹೇಳ್ತಿರ್ತಿಲ್ಲ ಅಕ್ಕ ನೀನು, ಅವೆಲ್ಲ ಜಾಸ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಈಗ ಅದ್ ಬೆಳೆಯಕಲ್ವಲ್ಲ ಯಾವಾಗಲೂ ಸಿಗಕಲ್ಲ ಅಂತ ಅನ್ಕೊಂಡು ಆ ನುಗ್ಗೆ ಸೊಪ್ಪು ಕುಯ್ದುಬಿಟ್ಟು ಇಲ್ಲಿ ಒಣಗ್ಸದಂತೆ, ಡ್ರೈ ಮಾಡೋದು ಅಂತಾರಲ್ಲ, ಚೆನ್ನಾಗಿ ಒಣಗಿಸ್ಬಿಡೋದು, ಒಣಗಿಸ್ಬಿಟ್ಟು ಪುಡಿ ಮಾಡ್ಬಿಟ್ಟು ಅದ ಪಾರಿಂಗೆಲ್ಲ ಕಳ್ಸೋದಂತೆ. ಆ ಪುಡಿಯ ಈ ಸಾಂಬಾರ್ ಒಳಗೆ ಹಾಕೊಂಡು ಅವ್ರು ತಿನ್ನೋದಂತದ. ನಮ್ ಹಿತ್ಲಲ್ಲಿ ಬೇಜಾನ್ ಬಿದ್ದು ಕೊಳತೋಯ್ತಾವೆ, ಮಾಡರಿಲ್ಲ ಮಟ್ಟರಿಲ್ಲ, ಏನೋ ಒಂಚೂರು ಹೊಗರಿರ್ತದೆ, ಒಂಚೂರು ಕೈ ಇರ್ತದೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಕೈ ಆಗಿರೋದು ಹೊಗರ ಇರೋದು ನಾಲ್ಗೆ ಯಾವ್ದು ರುಚಿ ಆಗದಿಲ್ವೋ ಅದು ನಮ್ ದೇಹಕ್ಕೆ ಒಳ್ಳೇದು ಖಂಡಿತ. ನಮ್ ನಾಲ್ಗೆ ಯಾವ್ದು ರುಚಿ ಪಡ್ತದೋ ಅದು ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಹೇಳೋರೆ. ಹಂಗಾಗಿ ನಾನಂತೂ ಮಾಡ್ಕೊಂಡಿದ್ದೀನಪ್ಪ ನೋಡ, ಅಲ್ಲೇ ಕಾಣಿಸ್ತೈತಲ್ಲ ಗರ್ಭವಂಗ ಗಿಡ ಐತೆ, ನುಗ್ಗೆ ಗಿಡ 2 ಹಾಕೊಂಡಿದೀನಿ, ಕಬ್ಬೊಂದಿಷ್ಟು ಹಾಕೊಂಡಿದೀನಿ. ಆಯ್ತಾ, ಆಮೇಲೆ ತೊಂಡೆ ಬೀಳು ಹಾಕಿದೀನಿ. ಈ ಎಲ್ಲಾ ತರದ ತರಕಾರಿನು ಈ ಸೊಪ್ಪು ಸದೇ ಎಲ್ಲ ಆಗಾಗ ಬೆಳ್ಕತಿರ್ತೀನಿ, ಬೀಜ ತರದು ಹುಯ್ಕೊಳ್ಳೋದು. ಏನೋ ಒಂದು 15 ದಿವಸಕ್ಕೆ ಬಂದ್ರೆ ಸಾಕು, ಆ ತರ ಮಾಡ್ಕೊಂಡು ಸೊಪ್ಪು ಸದೇ ಬೆಳ್ಕೊತಿದ್ದೀನಿ. ಇನ್ನೊಂದೇನೋ ಅಂತ ಅಂದ್ರೆ ಶಂಕರಣ್ಣ, ಆ ತೊಂಡೆ ಬೀಳೈತಲ್ಲ ಎಷ್ಟು ಬಿಡ್ತದೆ ಅಂತ ಅಂದ್ರೆ ಎಲೆಗೊಂದ್ ಕಾಯಿ ಬಿಡ್ತದೆ ಎಷ್ಟು ಅಂತ ತಿಂದ್ಲಿ ನಾನು. ಅವತ್ ಮೊನ್ನೆ ನಿಮ್ಮನೆಗೆ ಒಂದ್ 2 ಕೆಜಿ ಕೊಟ್ಟು ಕಳ್ಸಿದ್ದ, ಈ ಸುಮಕ್ಕ ಅದೆಲ್ಲ ಊರ್ಗೆ ಹೋಗಿದ್ಲಲ್ಲ ಆ ಊರಿಗೆ ಕಳ್ಸಿದ್ದೆ 10 ಕೆಜಿ ಎಷ್ಟು ಅಂತ ತಿನ್ನದ್ ನಾನ್ ತಾನೆ. ಬರೀ 2 ಪಪ್ಪಾಯಿ ಗಿಡ ತಂದು ಹಾಕೊಂಡಿದೀನಿ, ಬಿಡ್ತದೆ ಬಿಡ್ತದೆ ಬಿಡ್ತದೆ. ನಮ್ಮ ಮನೆಯವರು ಚೀಲ ಕಟ್ಟಿ ಕಟ್ಟಿ ಸಾಕಾಯ್ತದ ಅದಕ್ಕೆ, ದೃಷ್ಟಿ ಆಯ್ತದೆ ಅಂತವ. ಹಂಗೆ ಇಷ್ಟೆಲ್ಲ ಬೆಳ್ಕೊಂಡು ಅದು ಸ್ವಂತ ನಾನ್ ಬೆಳೆದು ತಿಂದನ್ಗೆಯ ನಿನಗೆ ವೀಕ್ನೆಸ್ ಅಂತ ಹೇಳಿ ಕಳಿಸ್ತಾರಲ್ಲ, ಏನ್ ಮಾಡದಪ್ಪ ತರಕಾರಿ ತಿಂದರ್ಕತೆ ಏನಂಗಾರೆ. ಅದೇ ನಾನ್ ಹೇಳಕ್ ಹೊರಟಿದ್ದು ಅದೇ. ಈಗ ಏನಾಗ್ತಿದೆ ಅಂತಂದ್ರೆ, ಈಗ ನಾವು ಬೆಳಿತಿರೋದೇನೋ ನಿಜ, ಅಂದ್ರೆ ನಾವು ಬೆಳೆ ರೀತಿ ಹೆಂಗೈತೆ ಅನ್ನೋದು ಮುಖ್ಯ ಆಯ್ತದೆ ಅಣ್ಣಯ್ಯ ಅಲ್ವಾ. ಏನ್ ಸುಮಕ್ಕ, ಈಗ ನಾವು ಏನ್ ಗೊಬ್ಬರ ಹಾಕ್ತಿವಿ, ಈಗ ನಾವೆಲ್ಲ ಈಗ ಪೇಟೆಯಿಂದ ತಗೊಬಂದು ಆ ಅಂಗಡಿ ಗೊಬ್ಬರಗಳನ್ನ ಹಾಕಿದ್ರೆ ಏನ್ ಶಕ್ತಿ ಬಂದತ್ತು ನೋಡಕ್, ಹುಲ್ಸಾಗ್ ಬೆಳೀತದಷ್ಟೇ. ಈಗ ನಾವ್ ಈ ಪಾಟಿ ದನ ಕಟ್ಕೊಂಡು ಕುರಿ ಇಟ್ಕೊಂಡು ಕೋಳಿ ಇಟ್ಕೊಂಡು ಅದ್ರ ಗೊಬ್ಬರನ ನಾವು ಮಾಡಿ ನಮ್ ಜಮೀನಿ ಬಳಸ್ತಾನೆ ಇರೋದೇ ಈ ಸಮಸ್ಯೆ ಇರ್ಬೋದೇನೋ ಅಂತ ನನಗೆ ಅನಿಸ್ತೈತೆ. ಖಂಡಿತವಾಗಿವೆ ಶಂಕರಣ್ಣ. ಒಂದೇನು ಅಂತ ಅಂದ್ರೆ, ಮೊದಲು ನಮಗೆ ಏನ್ ಬೇಕು ಅದ್ ಬೆಳ್ಕೊಳ್ಳೋಣ. ದುಡ್ಡು ಕಾಸು ನೋಡಪ್ಪ, ಹೆಂಗಾದ್ರೂ ನಡೆದೇ ನಡೆದು. ಆಯ್ತಾ, ಬರೀ ನಾನು ಮೆಕ್ಕೆಜೋಳ ಬೆಳಿತೀನಿ, ಆಲೂಗಡ್ಡೆ ಬೆಳಿತೀನಿ, ಶುಂಠಿ ಹಾಕ್ತೀನಿ ಅಂತ ಅನ್ಕೊಂಡು ಅಷ್ಟೊಂದು ಟನ್ ಗಟ್ಲೆ ಹೊತ್ಕೊಂಬರೋದು, ಸುರಿಯೋದು, ಲೀಟರ್ ಗಟ್ಲೆ ತರೋದು, ಎಲ್ಲದನ್ನು ಹುಯ್ಯೋದು, ಇವು ನಮ್ಗೆ ಯಾಕೋ ಹೋಗ್ತಾ ಇಲ್ಲ. ಅದ ಮಾಡದ ಮಾಡೋಣ ಒಂದ್ ಕಡೆಯ. ನಾನಂತೂ ಬಿಟ್ಕೊಂಡಿದ್ದೀನಪ್ಪ 4 ಗುಂಟೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಯಾಕೆ ಅಂತ ಅಂದ್ರೆ ಕಣ್ಣಿಂದ ನೋಡಕ್ಕಾಯ್ತಿಲ್ಲ ನಂಗೆ, ಎಲ್ಲೆಲ್ಲ ತತ್ತರೆ. ಆಮೇಲೆ ಸೊಪ್ಪೆಲ್ಲವ ಮೊನ್ನೆ ಮೊಬೈಲ್ ಅಲ್ಲಿ ಎಲ್ಲ ಒಣಗೋಗಿರ್ತದೆ, ಅದೆಂತದ ತಂದ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಏನ್ ಹಂಗೆ ಅಳ್ಕೊಬಿಡ್ತದೆ. ಆಶ್ಚರ್ಯ ನಡಸ್ತದೆ, ಏನ್ ಈಗ ಕಿತ್ಕೊಂಬಂದವ್ರೇನೋ ಅನ್ನಂಗೆ ಹಂಗೆ. ಆಮೇಲೆ ನಾನು ಒಂದ್ ಕಾಳು ಗೊಬ್ಬರ ಹಾಕಕ್ಕಿಲ್ಲ ಅದಕ್ಕೆ, ಯಾವ್ದಕ್ಕೆ ಇಲ್ಲಿ ನಾನು ಇಟ್ಕೊಂಡಿದ್ನಲ್ಲ, ಜಾಗ ಇಟ್ಕೊಂಡಿದ್ನಲ್ಲ 2 ಗುಂಟೆ ಒಂದ್ ಕಾಳು ಗೊಬ್ಬರ ಇವತ್ತಿನವರೆಗೂ ಸೋಗ್ಸಿಲ್ಲ. ಬರೀ ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಅಲ್ಲೇ ಸೊಪ್ಪು ಗಿಪ್ಪು ಇರ್ತಾವಲ್ಲ ಅವನೇ ಕಡಿಯೋದು, ಅಲ್ಲೇ ಹಾಕೋದು. ಈ ತರ ಮಾಡ್ಕೊಂಡು ಬೆಳ್ಕೊಂಡು ಇರ ಅಂತಾನು. ಆದ್ರೂ ನನಗೆ ಈ ತರ ಹೇಳಿದ್ರು ಡಾಕ್ಟರ್ ನಿಜ ಹೇಳಿದ್ರು ಸುಳ್ಳು ಹೇಳಿದ್ರು ಅಂತ ಹೇಳ್ಬಿಟ್ಟು ಈಗ ಟೆಸ್ಟ್ ಮಾಡ್ಸ್ಕೊಂಬರೋಣ ಅಂತ ಹೊರಟಿದ್ದೀನಿ ನಾನು. ಇಲ್ಲ, ಇಲ್ಲಿ ಡಾಕ್ಟರ್ ಸುಳ್ಳು ಹೇಳ್ತಾರೆ ಅಣ್ಣಯ್ಯ. ಈಗ ಸಮಸ್ಯೆ ಇರಬಹುದು, ಯಾಕಂದ್ರೆ ಹೊರಗಡೆ ನೋಡೋ ಕಣ್ಣಿಗೆ ನಮ್ಗೇನು ಕಾಣಕ್ಕಿಲ್ಲ, ಮತ್ತೆ ನಾವಾಗೆ ಬೆಳೆದು ತಿಂದಿದ್ರು ಕೂಡ ಸಮಸ್ಯೆ ಬರಬಾರ್ದು, ಆರೋಗ್ಯ ಹದಗೆಡಬಾರ್ದು ಅಂತ ಏನಿಲ್ಲ. ಕೆಲವೊಂದ್ಸಲ ನಾವು ಉದಾಸೀನ ಮಾಡ್ಬಿಡ್ತೀವಿ. ಈಗ ಡಾಕ್ಟರ್ ಹೇಳಿದ್ರು ಅಂತೇಳಿ ಗಂಭೀರವಾಗೂ ತಗೋಬಾರ್ದು, ಡಾಕ್ಟರ್ ಹೇಳಿದ್ರು ಅಂತ ಅನ್ಬಿಟ್ಟು ನಾವು ಉದಾಸೀನನೂ ಮಾಡಬಾರ್ದು. ಈಗ ಕೆಲವೊಂದು ಪದಾರ್ಥಗಳನ್ನ ಅತಿ ಹೆಚ್ಚಾಗಿ ಬಳಸ್ತೀವಿ, ಒಂದೇ ಪದಾರ್ಥನ ಹೆಚ್ಚಾಗಿ ಬಳಸ್ತೀವಿ, ಎಲ್ಲಾ ತರದ ಪದಾರ್ಥಗಳನ್ನು ಬಳಸಬೇಕು. ಆಗ ಏನಾಯ್ತದೆ ಅಂತಂದ್ರೆ ಆರೋಗ್ಯ ಸಮತೋಲನವಾಗಿ ಇರ್ತದೆ. ಈಗ ನಿಂದು ಏನಾಗ್ಬಿಡ್ತು ಸಮಸ್ಯೆ ಅಂತಂದ್ರೆ, ಈಗ ಈ ಗೋಡಂಬಿ ಉತ್ತುತ್ತಿ ಅವು ಹೆಚ್ಚಾಯ್ತೋ ಅಥವಾ ಈ ತರಕಾರಿಗಳು ಹೆಚ್ಚಾಯ್ತೋ ಗೊತ್ತಾಗ್ಲಿಲ್ಲ. ಈಗ ಎರಡು ಸಮ ಪ್ರಮಾಣದಲ್ಲಿ ಬಿಟ್ಟು ಬಿಟ್ಟು ಬರೀ ಮುದ್ದೆ ನುಂಗ್ತೋ ಅಣ್ಣ ಅದು ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಈಕ್ವಲ್ ಆಗಿ ತಿನ್ನೋದು, ನಿನಗೆ ಜಾಸ್ತಿ ಆಗೈತೆ ಅಂದ್ರೆ ನನಗೆ ಖುಷಿ ಆಗೋದು. ಆ ನೆಪ್ತದಾರ ಒಂದಷ್ಟು ಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಕಡಿಮೆ ಅಂತ ಅನ್ಬಿಟ್ರಲ್ಲ. ಇಲ್ಲ ಇಲ್ಲಿ ಕಡಿಮೆ ಆಗಿರೋದ್ರಿಂದ ನೀನು ಸ್ವಲ್ಪ ಸೊಪ್ಪು ತರಕಾರಿಗಳನ್ನ ಹೆಚ್ಚಿಗೆ ತಿನ್ನೋಣೆ, ಆಮೇಲೆ ಬೇಯಿಸ್ಕೊಂಡೆಲ್ಲ ತಿನ್ಬೇಡ. ಅಂತಂದ್ರೆ ಈ ಸಾಂಬಾರ್ ಮಾಡ್ತಾರಲ್ಲ ಆ ತರ ಎಲ್ಲ ಬೇಡ, ಈ ಪಲ್ಯ ಗಿಲ್ಯ ಮಾಡೋ ತರದಲ್ಲಿ ಮಾಡ್ಕೊಂಡ್ ತಿಂದ್ರೆ ಬಹಳ ಒಳ್ಳೇದು. ಏನಂತ ಹಸಿ ತರಕಾರಿ ತಿನ್ನಕ್ ಯಾವ್ದು ಸಾಧ್ಯನೋ ಅದನ್ನ ಸೇರಿಸಿ ತಿನ್ಕೊಂಡ್ರೆ ಇನ್ನ ಒಳ್ಳೆ ಪೋಷಕಾಂಶಗಳು ಸಿಗ್ತವೆ. ಆಮೇಲೆ ಸಾಧ್ಯದಕ್ಕೆ ನೋಡು, ಇರೋ ಜಾಗದಲ್ಲಿ ಸ್ವಲ್ಪ ಈ ಬೀನ್ಸ್ ಗಳನ್ನ ಹಾಕೊಳ್ಳೋದು ಒಳ್ಳೇದು. ಆಮೇಲೆ ಈ ಚೊಟ್ಟು ಚೊಟ್ಟನೆ ತಿನ್ನೋದೈತಲ್ಲ ಬಹಳ ಚೆನ್ನಾಗಿರ್ತದೆ. ಈ ಮೂಲಂಗಿ, ಈ ಕ್ಯಾರೆಟ್ ಇವೆಲ್ಲ ಏನ್ ಭೂಮಿ ಒಳಗಡೆ ಬೆಳಿತಾವಲ್ಲ ಅವ್ ಇನ್ನೂ ಚೆನ್ನಾಗಿರ್ತದೆ ಅಣ್ಣ. ಈಗ ಸುಮಕ್ಕ ಅದನ್ನೆಲ್ಲ ಹೇಳಿದ್ರೆ ಸುಮ್ನೆ ಕೂತವಳು, ಹೇಳ ಅದ್ರ ಬಗ್ಗೆ ನಿಂಗೆ ಚೆನ್ನಾಗ್ ಗೊತ್ತಲ್ಲ. ಎಲ್ಲ ಗೊತ್ತು ಸಮಕಂಗ್ ಗೊತ್ತು, ಆದ್ರೂ ನೋಡಪ್ಪ ಮಾತಾಡಕ್ ಇನ್ನಂತವೇನ್ ನಾಚಿಕೆ ಅಲ್ವಾ. ಈ ತರಕಾರಿಗಳು ತಿನ್ನೋದು, ಈ ಹಸಿ ತರಕಾರಿಗಳನ್ನ ಯಾವ್ದೆಲ್ಲ ತಿನ್ಬಹುದು, ಯಾವ್ದನ್ನೆಲ್ಲ ಬೇಯಿಸಿ ತಿನ್ನೋದು, ಅದನ್ನೊಂಚಿ ಹೇಳ್ ನೀನು. ತರಕಾರಿ ಅಂತ ಬಂದ್ರೆ ಅಣ್ಣ ನೋಡು, ಮೂರ್ ತರ ತರಕಾರಿ. ಒಂದು ಸೊಪ್ಪು ತರಕಾರಿ, ಇನ್ನೊಂದು ಮಣ್ಣೊಳಗ್ ಬೆಳೆಯ ಗೆಡ್ಡೆ ಗೆಣಸು, ಇನ್ನೊಂದು ಗಿಡದಲ್ಲಿ ಬಿಡೋ ತರಕಾರಿ. ಈ ಮಣ್ಣೊಳಗ್ ಬೆಳೆಯ ತರಕಾರಿ ಮಾತಾಡೋದಾದ್ರೆ, ಇದು ಇದರಲ್ಲಿ ಗಂಜಿ ಅಂಶ ಜಾಸ್ತಿ, ಸ್ಟಾರ್ಚ್ ಅಂತಾರಲ್ಲ, ಹಂಗಾಗಿ ಇದರಲ್ಲಿ ಸ್ಟಾರ್ಚ್ ಜಾಸ್ತಿ, ಬೇರೆ ಪೋಷಕಾಂಶಕ್ಕಿಂತ ಹೆಚ್ಚು ಇದು. ಮತ್ತೆ ಇದು ಜಾಸ್ತಿ ಶಕ್ತಿ ಕೊಡುತ್ತೆ. ಅಂದ್ರೆ ಕೆಲವೊಮ್ಮೆ ನೋಡಿ, ಬರಗಾಲದ ಪರಿಸ್ಥಿತಿಯಲ್ಲೆಲ್ಲ ಅನ್ನ ರಾಗಿ ಬೆಳೆಯಕ್ ಸಾಧ್ಯ ಇಲ್ದಿದ್ದಲ್ಲಿ ಗೆಡ್ಡೆ ಗೆಣಸು ತಿಂದು ಜೀವನ ಮಾಡಬಹುದು. ಅಂತ ತರಕಾರಿ ಅತಿಯಾಗಿ ತಿಂದ್ರೆ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ಅಥವಾ ಸಕ್ಕರೆ ಕಾಯಿಲೆ ಇರೋರು ತಿನ್ಬಾರ್ದು ಅಂತ ಅಂತಾರೆ. ಅದ್ ಬಿಟ್ರೆ ನೋಡಿ, ಸೊಪ್ಪು ತರಕಾರಿ ಅಂತ ಬಂದ್ರೆ ಆಗ್ಲೇ ಹೇಳಿದ್ನಲ್ಲ, ಅಷ್ಟು ಪೋಷಕಾಂಶಗಳು ಇದ್ರಲ್ಲಿ ಹೇರಳವಾಗಿ ಸಿಗ್ತವೆ. ಆಮೇಲೆ ನಾರಿನಂಶ ಜಾಸ್ತಿ, ತುಂಬಾ ಜಾಸ್ತಿ ಇರೋದ್ರಿಂದ ಒಂದು ಎಲ್ರಿಗೂ ಗೊತ್ತಿರೋಂಗೆ ಮಲಬದ್ಧತೆ ಬರ್ದಿರಂಗೆ ನೋಡ್ಕೊಳ್ಳುತ್ತೆ ಒಂದು. ಆಮೇಲೆ ಈ ನಾರು ಹೆಚ್ಚು ತಿಂದಾಗ ದೇಹದಲ್ಲಿ ಕೊಬ್ಬು ಕಡಿಮೆ ಆಗುತ್ತೆ. ಆಮೇಲೆ ಈಗ ನೋಡಿ, ಯಾರು ನೋಡಪ್ಪ ಬಿ ಪಿ ಇಲ್ಲ ಹಾರ್ಟ್ ತೊಂದರೆ ಅಂತಾರೆ, ಇದು ದೇಹದಲ್ಲಿ ಕೊಬ್ಬು ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಬರೋದು. ಈ ನಾರನ್ನ ಹೆಚ್ಚು ತಿಂದಷ್ಟು ಅದನ್ನ ಇದು ಕಡಿಮೆ ಮಾಡುತ್ತೆ ದೇಹದಲ್ಲಿ. ಆಯ್ತಾ, ಆಮೇಲೆ ಇದರಲ್ಲಿ ಒಳ್ಳೆ ಪೊಟ್ಯಾಸಿಯಮ್ ಜಾಸ್ತಿ ಇರ್ತದೆ, ಹಂಗಾಗಿ ಈ ಉಪ್ಪಿನಿಂದ ತಾನೇ ನಮ್ಗೆ ಬಿ ಪಿ ಜಾಸ್ತಿ ಆಗುದು. ಇವುಗಳನ್ನ ಹೆಚ್ಚು ತಿಂದಾಗ ಏನ್ ಪೊಟ್ಯಾಸಿಯಂ ಜಾಸ್ತಿ ಆಯ್ತಿದ್ದಂಗೆ ಈ ಸೋಡಿಯಂ ಕಡಿಮೆ ಆಗ್ಬಿಡುತ್ತೆ, ಹಂಗಾಗಿ ಸಮಸ್ಥಿತಿಗೆ ಬಂದ್ಬಿಡುತ್ತೆ ಬಿ ಪಿ. ಇದು ಒಂದು. ಆಮೇಲೆ ಇನ್ನು ತರಕಾರಿ, ಗಿಡದಲ್ಲಿ ಬಿಡೋ ತರಕಾರಿ ಬಂದ್ರೆ ಇನ್ನು ಉಳ್ದವೆಲ್ಲ ಕಣ, ಬೀನ್ಸ್, ಆಮೇಲೆ ತೊಂಡೆಕಾಯಿ, ಟೊಮೆಟೊ, ಕಾಯಿಗಳು, ಹೀರೆಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ. ಬೆಂಡೆಕಾಯಿ ಈಗ ಹಸಿವು ಯಾವ ತಿನ್ನೋದು ಅಂತ, ಬೆಂಡೆಕಾಯಿ ತಿನ್ಬೋದು, ಟೊಮೆಟೊ ಹಣ್ಣು ತಿನ್ಬೋದು, ಬೀನ್ಸ್ ತಿನ್ಬೋದು, ತೊಂಡೆಕಾಯಿ ತಿನ್ಬೋದು. ಈಗ ಆಮೇಲೆ ಆಗ್ಲೇ ಹೇಳ್ದಂಗೆ ಈ ತಲೆ ಹೊಡ್ಕೊಂಡು ಕಾಯಿ ಐತಲ್ಲ, ಆಯ್ತಾ, ಈ ತಲೆ ಹೊಡ್ಕೊಂಡು ಕಾಯಿನ ಸ್ವಲ್ಪ ಎಳೆದಿದ್ದಾಗ ಆ ಸಿಪ್ಪೆ ಹೆರ್ದ್ಬಿಟ್ಟು ತಿಂದ್ರೆ ಎಂಥ ರುಚಿ ಅಂತಂತೀಯ. ಸಾಧ್ಯಕ್ಕೆ ಈ ಬಳ್ಳಿ ತರಕಾರಿಗಳವಲ್ಲ ಅಣ್ಣ ಸುಮಕ್ಕ, ಇದ್ರಲ್ಲಿ ಸಿಗಂತಹ ರುಚಿ. ಮತ್ತೆ ಆಮೇಲೆ ಸ್ವಲ್ಪ ಈ ಕಡೆ ಬಲ್ತಿರ್ಬಾರ್ದು, ಈ ಕಡೆ ತೀರಾ ಎಳೆದಲ್ಲ, ಅಂತದನ್ನ ನಾವು ನೀಟಾಗಿ ಸಿಪ್ಪೆ ಹೆರ್ದ್ಬಿಟ್ಟು ತಿಂತ ಇದ್ರೆ ಒಳ್ಳೆ ರುಚಿನೂ ಇರ್ತದೆ ಮತ್ತೆ ಆರೋಗ್ಯಕ್ಕೂ ಬಹಳ ಒಳ್ಳೇದು. ಹಂಗಾಗಿ ಈ ಬಳ್ಳಿ ತರಕಾರಿಗಳನ್ನ ಹೆಚ್ಚಿಗೆ ಬೆಳ್ಕೊಂಡಷ್ಟು ಒಳ್ಳೇದು ಅಂತ ನನಗೇನು ಅನಿಸ್ತೈತಪ್ಪ. ಹೌದೌದು, ಈಗ ಇತ್ತೀಚೆಗೆಲ್ಲ ಹೆಂಗಾಗ್ಬಿಟ್ಟೈತೆ ಅಂತ ಅಂದ್ರೆ ಶಂಕರಣ್ಣ, ಈಗ ಯಾವ್ದು ನಾವು ಅಪರೂಪಕ್ಕೆ ತಿಂತ ಇದ್ವು ಅವೆಲ್ಲ ದಿವಸ ತಿನ್ನಂಗ್ ಮಾಡ್ಕೊಬಿಟ್ಟವ್ರ. ಈಗ ಸೋರೆಕಾಯಿ ಮಳೆ ಹುಯ್ದಾಗ ತಿಪ್ಪೆ ಮೇಲೆ ಒಂದೆರಡ ಗಿಡವ ಬಿದ್ದಿದ್ರು, ಒಂದ್ ಅನ್ನ ಕರ್ಕೊಂಡು ಹೋಗಿ ಊರ್ಸಲ್ಲ ಬೀಜವ. ಯಾಕೆಂತ ನಾನು ಬೀಜ ಊರಿದ್ರೆ ಚೆನ್ನಾಗ್ ಬರ್ತದೆ ಅಂತ ಅಂತ ಅನ್ಕೊಂಡು ಹಂಗ ಊರಿ ಊರಿ ಊರಿ ಅಭ್ಯಾಸ ನನ್ಗೆ. ಈಗ್ಲೂ ನೋಡು ಅಲ್ಲಿ ಹಾಕಿದೀನಿ, ಈಗ ಬಂದೈತೆ ಹೂ ಬಂದೈತೆ ಆಗ್ಲೇ. ಆಯ್ತಾ, ಹಾಲ್ ಸೋರೆಕಾಯಿ, ಸೋರೆಕಾಯಿ, ಆಮೇಲೆ ತುಪ್ಪದೊರೆಕಾಯಿ, ಹೀರೆಕಾಯಿ, ಎಲ್ಲನೂ ನಮ್ಮವ್ವ ಹಾಕ್ತಾ ಇದ್ಲು, ಈಗ್ಲೂ ಹಾಕ್ತಾ ಇದೀನಿ. ಆಯ್ತಾ, ಅದ್ರಲ್ಲೂ ಈ ಹಾಲ್ ಸೋರೆಕಾಯಿ ಐತಲ್ಲ ಬಾರಿ ಒಳ್ಳೇದು ಅಂತಾರೆ. ಹೆಸರು ಎಷ್ಟು ಚೆನ್ನಾಗಿತ್ತು ನೋಡು, ಹಾಲ್ ಸೋರೆಕಾಯಿ. ಹಾಲ್ ಸೋರೆಕಾಯಿ ಈ ತುಂಬಾ ಜಾಸ್ತಿ ದಪ್ಪಗಿರ್ತಾರಲ್ಲ, ಜಾಸ್ತಿ ತಿಂತ ಇದ್ರ ಅದನ್ನ ಒಂಚೂರ ಅದು ತೂಕ ಇಳಿಸಕ್ ಅನುಕೂಲ ಆಯ್ತದೆ ಅಂತ ಹೇಳ್ಬಿಟ್ಟು ಅಂತಾರೆ. ಆಮೇಲೆ ಹಿಂದೆಲ್ಲ ಈ ಬಾಣ್ತಿರ್ಗೆ ಈ ಮಕ್ಳು ಹುಟ್ಟಾಗ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹುಡಿಕೊಂಬಂದು ಹುಡಿಕೊಂಬಂದು ತಂದು ಕೊಡೋರು. ಆಮೇಲೆ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ಸುಮಕ್ಕ, ಯಾವ ತರಕಾರಿ ತಿನ್ನೋದ್ರಿಂದ ಏನ್ ಉಪಯೋಗ ಅನ್ನೋದು ತುಂಬಾ ಜನಕ್ ಗೊತ್ತಿಲ್ಲ, ಅದು ತೊಂದರೆ ಆಗಿರೋದು. ಈ ಚಕ್ರಮುನಿ ಐತಲ್ಲಪ್ಪ, ಚಕ್ರಮುನಿ ಹಾಕಿದ್ನಲ್ಲಿ ಬರೀ ಎಲ್ಲ ಬೇಲಿ ಸಾಲ ಹಾಕ್ಬಿಟ್ಟಿದೀನಿ, ನಿನ್ಗೆ ವರ್ಷ ಪೂರ್ತಿ ಕೊಡ್ತಾನೆ ಇರ್ತದೆ. ವರ್ಷ ಪೂರ್ತಿ ಇರ್ತದೆ, ಮೊನ್ನೆ ಬಸ್ಸಾರು ಮಾಡಿದ್ರು ನಮ್ಮ ಮನೇಲಿ, ಏನ್ ಟೇಸ್ಟ್ ಇತ್ತು ಅಂತ ಅದ್ರಲ್ಲಿ ಮಾಡೋದಕ್ಕೆ, ಇದೇನ್ ಇಷ್ಟೊಂದು ಟೇಸ್ಟ್ ಬರ್ತಿತ್ತಲ್ಲ, ಇಷ್ಟೊಂದು ಟೇಸ್ಟ್ ಬರ್ತಿತ್ತಲ್ಲ ಅಂತ ಅಂದ್ರೆ ಚಕ್ರಮಣಿ ಸೊಪ್ಪು ಹಾಕವ್ರೆ, ಚಕ್ರಮಣಿ ಸೊಪ್ಪು ಹಾಕವ್ರೆ, ಅದು ಹಂಗೆ ತಿನ್ನಕ್ಕೂ ಚೆನ್ನಾಗಿರ್ತದೆ, ಏನ್ ಒಳ್ಳೆ ಗಣ್ಯದ್ದು ಮಾಡ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರ್ತದೆ, ಪ್ರತಿಯೊಂದಕ್ಕೂ ಉಪ್ಪಿಟ್ಟು ಎಲ್ಲದಕ್ಕೂ ಬಳಸ್ಕೋಬಹುದು. ಈಗ ಗಣಯ್ಯ ನೋಡು, ನೀನು ಬರೀ ಈ ಆರೋಗ್ಯ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಈ ಹಬ್ಬದ ಅಡುಗೆ ಏನ್ ಮಾಡವ್ರೆ ಅಂತಂದು ರುಚಿ ಮಾಡಿಸ್ತಿಲ್ವಪ್ಪ? ಏ ಇಲ್ಲಪ್ಪ, ಅದೇನೇನ್ ಮಾಡೋರೋ ಅದೆಲ್ಲ ಮಾಡ್ಬಿಟ್ಟವ್ರೆ, ಈ ನನಗೆ ಬೇರೆ ಚಿಂತೆ ಆಗ್ಬಿಟ್ಟೈತಲ್ಲ. ಈಗ ಡಾಕ್ಟರ್ ನೋಡಿದ್ರೆ ವೀಕ್ನೆಸ್ ಅಂತಾರೆ, ನಾನು ಇಷ್ಟೆಲ್ಲ ತಿಂತ ಇದ್ನಲ್ಲ ಶಂಕರಣ, ಈ ಬಿಡದಂಗೆ ಅಂತ ಆಲೋಚನೆ ಮಾಡ್ತಿದ್ದೆ. ಯಾಕಂದ್ರೆ ವಯಸ್ಸಾಯ್ತಲ್ಲಪ್ಪ, ಅರಸ್ಕಾಲಕ್ಕೆ ಆಗ್ಬೇಕಲ್ಲ, ಬಿಡದಂಗೆ ಅಂತ ಯೋಚನೆ ಮಾಡ್ತಿದ್ರೆ ಈ ಡಾಕ್ಟರ್ ನೋಡಿದ್ರೆ ಆತರ ಹೇಳ್ತಾರೆ ನನಗೆ, ಈ ತಿನ್ನೋದೋ ಬಿಡೋದೋ ಅನ್ನೋ ಗೊಂದಲ. ಗೊಂದಲ ಬೇಡ, ಏನ್ ಮಾಡ್ಗೊತ್ತಾ, ಈಗ ಇವ್ರು ಏನೇ ಟಾನಿಕ್ ಸಿರಪ್ ಮಾತ್ರೆ ಪುಡಿ ಕೊಟ್ರುವೆ, ಅದು ತುಂಬಾ ಈಗ ಪೌಷ್ಟಿಕತೆಯಿಂದ ಬಳಲೋಗಿರ್ತದೆ.